ಗೌರಂಪೇಟೆ ಗ್ರಾಮದ ಹನುಮಂತಿ ಮಿಲುಕ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದಗಳ ಕೇಳೋಣ. ಅಮಾಸೆ ಮುಂದಿರೋಲಕ ಬಂದ ಒಳಿಯವ ನೀರು, ಅಮಾಸೆ ಮುಂದಿರೋಲಕ ಬಂದ ಒಳಿಯವ ನೀರು, ಹಾಕಿ ಬಾಗಮನ ಜಳಕಾಕೆ ಶಿವಶಂಕರ ಲಿಂಗವೇ, ಹಾಕಿ ಬಾಗಮನ ಜಳಕಾಕೆ ಶಿವಶಂಕರ ಲಿಂಗವೇ, ಹಾಕಿ ಬಾಗಮನ ಜಳಕಾಕೆ ಶಿವಶಂಕರ ಲಿಂಗವೇ, ಹಾಕಿ ಬಾಗಮನ ಜಳಕಾಕೆ ಶಿವಶಂಕರ ಲಿಂಗವೇ, ಹಾಕಿಯ ಬಾಗಮನ ಜಳಕಾಕೆಯವ ನೀರು, ಹಾಕಿಯ ಬಾಗಮನ ಜಳಕಾಕೆಯವ ನೀರು, ನಿಂಬಿಯ ಬನಕಾರುದಾವೇ ಶಿವಶಂಕರ ಲಿಂಗವೇ, ನಿಂಬಿಯ ಬನಕಾರುದಾವೇ ಶಿವಶಂಕರ ಲಿಂಗವೇ, ನಿಂಬಿಯ ಬನಕಾರುದಾವೇ ಶಿವಶಂಕರ ಲಿಂಗವೇ, ನಿಂಬಿಯ ಬನಕಾರುದಾವೇ ಶಿವಶಂಕರ ಲಿಂಗವೇ, ನಿಂಬಿಯ ಏ ಬನಕಾರುದಾವ ಏವ ನೀರು, ನಿಂಬಿಯ ಏ ನಿಂಬಿಯ ಕಾಯಿ ಜಗದಂಪೇ ಶಿವಶಂಕರ ಲಿಂಗವೇ, ನಿಂಬಿಯ ಕಾಯಿ ಜಗದಂಪೇ ಶಿವಶಂಕರ ಲಿಂಗವೇ, ನಿಂಬಿಯ ಕಾಯಿ ಜಗದಂಪೇ ಶಿವಶಂಕರ ಲಿಂಗವೇ, ನಿಂಬಿಯ ಕಾಯಿ ಜಗದಂಪೇ ಶಿವಶಂಕರ ಲಿಂಗವೇ, ನಿಂಬಿಯ ಸುಕುರಾರ ಮುಂದೇರೋಲಕ ಬಾಂಧವ ಜಳಕಾವ ನೀರು, ಸುಕುರಾರ ಮುಂದೇರೋಲಕ ಬಾಂಧವ ಜಳಕಾವ ನೀರು, ಬಾಳಿಯ ಬನಕಾರುದಾವೇ ಶಿವಶಂಕರ ಲಿಂಗವೇ, ಬಾಳಿಯ ಬನಕಾರುದಾವೇ ಶಿವಶಂಕರ ಲಿಂಗವೇ, ಬಾಳಿಯ ಬನಕಾರುದಾವೇ ಶಿವಶಂಕರ ಲಿಂಗವೇ, ಬಾಳಿಯ ಬನಕಾರುದಾವೇ ಶಿವಶಂಕರ ಲಿಂಗವೇ, ಬಾಳಿಯ ಬನಕಾರುದಾವ ಇವ ನೀರು, ಬಾಳಿಯ ಬನಕಾರುದಾವ ಇವ ನೀರು, ಬಾಳಿಯ ಕಾಯಿ ಜಗದಂಪೇ ಶಿವಶಂಕರ ಲಿಂಗವೇ, ಬಾಳಿಯ ಕಾಯಿ ಜಗದಂಪೇ ಶಿವಶಂಕರ ಲಿಂಗವೇ, ಬಾಳಿಯ ಕಾಯಿ ಜಗದಂಪೇ ಶಿವಶಂಕರ ಲಿಂಗವೇ, ಬಾಳಿಯ ಕಾಯಿ ಜಗದಂಪೇ ಶಿವಶಂಕರ ಲಿಂಗವೇ, ಸುರಿದನ ದೇಖೆಗೆ ಮಲಿಗಳ ಬಾಗಮ್ಮ, ಸುರಿದನ ದೇಖೆಗೆ ಮಲಿಗಳ ಬಾಗಮ್ಮ, ಬಂಗಾರದ ಕೊಂಡೆ ಚುಚ್ಚಾವೇ ಶಿವಶಂಕರ ಲಿಂಗವೇ, ಬಂಗಾರದ ಕೊಂಡೆ ಚುಚ್ಚಾವೇ ಶಿವಶಂಕರ ಲಿಂಗವೇ, ಬಂಗಾರದ ಕೊಂಡೆ ಚುಚ್ಚಾವೇ ಶಿವಶಂಕರ ಲಿಂಗವೇ, ಬಂಗಾರದ ಕೊಂಡೆ ಚುಚ್ಚಾವೇ ಶಿವಶಂಕರ ಲಿಂಗವೇ, ಬಂಗಾರದೇ ಕೊಂಡೆ ಚೋಚವ ಬಾಗಮಗ, ಬಂಗಾರದೇ ಕೊಂಡೆ ಚೋಚವ ಬಾಗಮಗ, ಡೊಬಡ ಬಲ್ಲರಗುತ್ತಾವೇ ಶಿವಶಂಕರ ಲಿಂಗವೇ, ಡೊಬಡ ಬಲ್ಲರಗುತ್ತಾವೇ ಶಿವಶಂಕರ ಲಿಂಗವೇ, ಡೊಬಡ ಬಲ್ಲರಗುತ್ತಾವೇ ಶಿವಶಂಕರ ಲಿಂಗವೇ, ಡೊಬಡ ಬಲ್ಲರಗುತ್ತಾವೇ ಶಿವಶಂಕರ ಲಿಂಗವೇ, ಈ ಪತ್ತೆಯೇ ಡಳ್ಳ ಕೈ ಪಾಳೆ ಬಾಗಮಗ, ಏ ಪತ್ತೆಯೇ ಡಳ್ಳ ಕೈ ಪಾಳೆ ಬಾಗಮಗ, ಈ ಪಾತ ಡಳ್ಳು ಕೈ ಪಾಳೆ ಶಿವಶಂಕರ ಲಿಂಗವೇ, ಈ ಪಾತ ಡಳ್ಳು ಕೈ ಪಾಳೆ ಶಿವಶಂಕರ ಲಿಂಗವೇ, ಈ ಪಾತ ಡಳ್ಳು ಕೈ ಪಾಳೆ ಶಿವಶಂಕರ ಲಿಂಗವೇ, ಈ ಪಾತ ಡಳ್ಳು ಕೈ ಪಾಳೆ ಶಿವಶಂಕರ ಲಿಂಗವೇ, ಇಲ್ಲಿಗೆ ಶಿವ ಶಿವ ಅಲ್ಲಿಗೆ ಆರಾರ, ಇಲ್ಲಿಗೆ ಶಿವ ಶಿವ ಅಲ್ಲಿಗೆ ಆರಾರ, ಇಲ್ಲಿಗೆ ಬಾಗಯನ ಪದ ಮುಂದೆ ಶಿವಶಂಕರ ಲಿಂಗವೇ, ಇಲ್ಲಿಗೆ ಬಾಗೈನ ಪದ ಮುಂದೆ ಶಿವಶಂಕರ ಲಿಂಗವೇ, ಇಲ್ಲಿಗೆ ಬಾಗೈನ ಪದ ಮುಂದೆ ಶಿವಶಂಕರ ಲಿಂಗವೇ, ಇಲ್ಲಿಗೆ ಬಾಗೈನ ಪದ ಮುಂದೆ ಶಿವಶಂಕರ ಲಿಂಗವೇ. ಬಂಗಾರದ ಮ್ಯಾಳಿಗಿ ಬೆಳ್ಳಿಯನೆ ಚೆಣಕೆ ಅಚನ ಡ್ಯಾಳ ತವರಿಗೆ ಸೆರೆಗಿಲೇರಿ ಕೋಲ, ಅಚನ ಡ್ಯಾಳ ತವರಿಗೆ ಸೆರೆಗಿಲೇರಿ ಕೋಲ, ಅಚ್ಚಾದ್ರೆ ನೋಡ್ಯಾಳ ತವರೋರ ದೇವಯ್ಯ ಅಣ್ಣವಲಿ ರಾಜ ಬರುತ್ತಾನ್ರೆ ಸೆರೆಗಿಲೇರಿ ಕೋಲ, ಅಣ್ಣವಲಿ ರಾಜ ಬರುತ್ತಾನ್ರೆ ಸೆರೆಗಿಲೇರಿ ಕೋಲ. ಬಂದಂತ ಅಣ್ಣಗ ಗೆಂಡೆಯಲ್ಲೇ ನೀರ ಕೊಟ್ಟು ಕಂಬಾವ ಮರೆ ಮಾಡಳು ತಾಳ್ರೆ ಸಿರಿಗಿಲೇರಿ ಕೋಲ. ದೇವದುರ್ಗ ತಾಲೂಕಿನ ಗೌರಂಪೇಟೆ ಗ್ರಾಮದ ಹನುಮಂತಿ